ಮತ್ತೆ ಕೋಳಿ ಫಾರ್ಮ್ ಈ ತರದ್ ಮಾಡೋದ್ರಿಂದ ಹೆಚ್ಚು ಆದಾಯ ಮಾಡಬಹುದು ಅಂತ ಅಥವಾ ಹೇಗೆ? ಆದಾಯನೂ ಆಗುತ್ತೆ, ಮತ್ತೆ ರೇಷ್ಮೆ ಒಂದು ಒಳ್ಳೆ ಇನ್ಕಮ್ ಇರುತ್ತೆ. ಈಗ ಕೃಷಿ ಕೃಷಿಯಿಂದಲೇ ಇನ್ಕಮ್ ಇಲ್ಲ ಅಂತ ಹೇಳ್ತಾರಲ್ವಾ, ಇಂಥ ಬೆಳೆಗಳನ್ನ ಮಾಡೋದ್ರಿಂದ ಕೃಷಿಯಿಂದಲೂ ಇನ್ಕಮ್ ಅನ್ನೋದು ಬರುತ್ತೆ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಹೌದು ಸರ್. ಚೈತ್ರ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡುವಂತದ್ದು? ನಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ದೂರವಾಣಿ ಸಂಖ್ಯೆ ಇದೆ 6361213272. ಇದು ನಂದೇ ಮೊಬೈಲ್ ಸಂಖ್ಯೆ ಆಗಿರೋದ್ರಿಂದ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆ. 6361213272. ಒಳ್ಳೆದು ಚೈತ್ರ. ಬಿಇ ಪದವಿಯ ನಂತರವೂ ಕೂಡ ಕೃಷಿಯಲ್ಲಿ ಒಂದಷ್ಟು ತೃಪ್ತಿ ಇದೆ, ಸುಖ ಇದೆ ಅನ್ನುವ ಕಾರಣಕ್ಕಾಗಿ ಕೃಷಿಯನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಹೆಣ್ಮಗಳಾದ್ರೂ ಕೂಡ ಕೃಷಿನಲ್ಲಿ ಎಲ್ಲಾ ತರಹದ ಕೆಲಸಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಾ. ಟ್ರ್ಯಾಕ್ಟರ್ ಓಡ್ಸ ಅಂತದಿರ್ಬೋದು, ಗದ್ದೆ ಕುಯ್ಯ ಅಂತದಿರ್ಬೋದು, ನಾಟಿ ಮಾಡೋ ಅಂತದಿರ್ಬೋದು, ಮೆಣಸಿನ ಬಿಡಿಸ್ತಕ್ಕಂಥದ್ದಿರ್ಬೋದು, ಹೀಗೆ ವರ್ಷಪೂರ್ತಿ ಏನೇನು ಕೆಲಸ ಇರುತ್ತೋ ಆ ಎಲ್ಲಾ ಕೆಲಸಗಳನ್ನು ಕೂಡ ಕಾಲಕ್ಕೆ ಸರಿಯಾಗಿ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಎಲ್ಲದನ್ನು ಕೂಡ ನೀವೇ ಕಲ್ತ್ಕೊಂಡು ನೀವೇ ಕೂಡ ಅದನ್ನ ಮಾಡ್ತಾ ಇದ್ದೀರಾ. ಇದು ಸಾಕಷ್ಟು ಜನ ನಮ್ಮ ಯುವಕರಿಗೆ ಒಂದು ರೀತಿ, ಯುವ ಜನತೆಗೆ ಒಂದು ರೀತಿಯ ಒಳ್ಳೆಯ ಉದಾಹರಣೆ, ಒಂದು ಒಳ್ಳೆಯ ಮಾದರಿ. ನಿಮ್ಮ ಕೆಲಸ ಕಾರ್ಯಗಳು ಹೀಗೆ ಮುಂದುವರಿಯಲಿ, ಕೃಷಿಯಲ್ಲಿಯೂ ಕೂಡ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನುವಂಥದ್ದನ್ನ ಹೆಣ್ಣು ಮಗಳಾಗಿ ತಾವು ತೋರಿಸ್ಕೊಟ್ಟಿದ್ದೀರಿ. ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ನಿಮ್ಮ ಎಲ್ಲ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೆ ಇಂದಿನ ಆಕಾಶದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ಆಲೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಬಿಇ ಪದವೀಧರೆ ಎಲ್ಎಂ ಚೈತ್ರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೆ ಆಕಾಶದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾಗಿ ಕಾಲದಲ್ಲಿ ಕಾಳುಮೆಣಸಿನ ತೋಟಗಳ ನಿರ್ವಹಣೆ ಈ ಕುರಿತು ಸಕಲೇಶ್ಪುರದ ದೋಣಿಕಾಲಿನಲ್ಲಿರುವ ಸಾಂಬಾರು ಮಂಡಳಿಯ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಶ್ರೀ ರಾಘವೇಂದ್ರ ಕಾಫಿ, ಮಲೆನಾಡಿನ ಗಿರಿಶ್ರೇಣಿಯ ನೈಸರ್ಗಿಕ ಸ್ವಾದವುಳ್ಳ ಉತ್ತಮ ಗುಣಮಟ್ಟದ ಫಿಲ್ಟರ್ ಕಾಫಿ ಅಂದ್ರೆ ಅದು ಶ್ರೀ ರಾಘವೇಂದ್ರ ಕಾಫಿ. ಬೇಲೂರಿನಾದ್ಯಂತ ಮನೆ ಮಾತಾಗಿರುವ ಶ್ರೀ ರಾಘವೇಂದ್ರ ಕಾಫಿ ಈಗ ದೇಶದೆಲ್ಲೆಡೆ ಲಭ್ಯ. ನಮ್ಮ ಉತ್ಕೃಷ್ಟವಾದ ತಾಜಾ ಕಾಫಿ ಪುಡಿಯನ್ನು ನಿಮ್ಮ ಮನೆ ಬಾಗಿಲಿನಲ್ಲಿ ಪಡೆಯಲು ಈ ಕೂಡಲೇ 7483166618ಗೆ ವಾಟ್ಸ್ಆಪ್ ಅಥವಾ ಕರೆ ಮಾಡಿ. ವಿಳಾಸ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್, ಆಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಬೇಲೂರು. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख, कान, नाक, मुंह न छुएं। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें।

2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ. ಕುಡಿಯುವ ಶುದ್ಧ ನೀರು ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಗಿ ಕಾಲದಲ್ಲಿ ಕಾಳು ಮೆಣಸಿನ ತೋಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಭಾಗದ ಮತ್ತೊಂದು ಪ್ರಮುಖವಾದಂತಹ ಸಾಂಬಾರ ಬೆಳೆ ಅಂತ ಹೇಳಿದ್ರೆ ಅದು ಕಾಳುಮೆಣಸು. ಇವತ್ತು ಕಾಫಿ ತೋಟದಲ್ಲಿ, ಅಡಿಕೆಯಲ್ಲಿ ಮತ್ತೆ ಬೇರೆ ಬೇರೆ ತರಹದ ತೋಟಗಳಲ್ಲಿಯೂ ಕೂಡ ಕಾಳುಮೆಣಸನ್ನ ಅಂತರ್ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ. ಕಾಳುಮೆಣಸಿಗೆ ಒಳ್ಳೆ ಧಾರಣೆಯೂ ಕೂಡ ಇದೆ, ಹಾಗಾಗಿ ಅದು ನಮ್ಮ ರೈತರಿಗೆ ಒಂದಷ್ಟು ಆರ್ಥಿಕವಾಗಿ ಆದಾಯವನ್ನ ಮಾಡಿಕೊಡ್ತಾ ಇದೆ ಅನ್ನುವಂಥದ್ದು. ಇತ್ತೀಚೆಗೆ ಅನೇಕ ತೋಟಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಕಾಳುಮೆಣಸು ಅನುಭವಿಸ್ತಾ ಇದೆ. ರೋಗ ಮತ್ತೆ ಕೀಟಗಳ ಹಾವಳಿಯಿಂದಾಗಿ ಹೆಚ್ಚು ಬೆಳೆ ಬಾಧೆಗೆ ಒಳಗಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಏನು ತೋಟಗಳು ಇದ್ದಾವೋ ಈ ಕಾಳುಮೆಣಸನ್ನ ಮಾಗಿಯ ಕಾಲದಲ್ಲಿ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಯಾಕೆ ಅಂತ ಅಂದ್ರೆ ಮುಂದಿನ ವರ್ಷದ ಫಸಲೇನಿರುತ್ತೋ ಅದು ನಿರ್ಧಾರ ಆಗ್ತಕ್ಕಂಥದ್ದು ಈ ಮಾಗಿ ಕಾಲದಲ್ಲಿ ನಾವು ಹೇಗೆ ನಿರ್ವಹಣೆಯನ್ನ ಮಾಡ್ತೀವೋ ಅದ್ರ ಮೇಲೆ ನಿಂತಿರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಮಾಗಿ ಕಾಲದಲ್ಲಿ ಕಾಳುಮೆಣಸಿನ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ಸಾಂಬಾರ ಮಂಡಳಿಯಲ್ಲಿ ವಿಜ್ಞಾನಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಕೆಎನ್ ಹರ್ಷ ಅವರು ನಮ್ಮೊಂದಿಗೆ ಇದ್ದಾರೆ. ಹರ್ಷ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಕಾಳುಮೆಣಸು ಅನೇಕ ಸಮಸ್ಯೆಗಳನ್ನ ಇತ್ತೀಚಿನ ದಿವಸದಲ್ಲಿ ನಮ್ಮ ಭಾಗದ ರೈತರು ಅನುಭವಿಸ್ತಾ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಏನೆಲ್ಲ ಸಮಸ್ಯೆಗಳು ಪ್ರಸ್ತುತ ಸಂದರ್ಭದಲ್ಲಿ ಕಾಳುಮೆಣಸನ್ನ ಕಾಡ್ತಾ ಇದೆ ಸರ್? ಈ ಸಮಸ್ಯೆಗಳ ಮೂಲನ ನಾವು ಹುಡುಕ್ತಾ ಹೋದಾಗ ಕಳೆದ ವರ್ಷ ನಮ್ಮ ಮಳೆ ಪ್ರಮಾಣ ಏನಿದೆ ಅದರ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಅದನ್ನು ಗಮನಿಸಿದಾಗ ಸಮಸ್ಯೆ ಮೂಲ 2021ಕ್ಕೆ ನಮ್ಗೆ ಹೇಳ್ಕೊಂಡು ಹೋಗುತ್ತೆ. 2020 ಡಿಸೆಂಬರ್ನಿಂದ 2021 ಫೆಬ್ರವರಿ ಮಾರ್ಚ್ ತನಕ ನಮಗೆ ಮಳೆ ಕಂಟಿನ್ಯೂಸ್ ಆಗಿ ಬಂತು. ನಮ್ಮ ಸ್ಟೇಷನ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡಿರೋ ಪ್ರಕಾರ ಸರಿ ಸುಮಾರು ನಮ್ಗೆ 240 mm ಮಳೆ ಆ ಟೈಮ್ನಲ್ಲಿ ಆಗಿದೆ. ಸಾಮಾನ್ಯವಾಗಿ ಈ ಟೈಮ್ನಲ್ಲಿ ಮಳೆ ಬೀಳುವಂತ ವಾಡಿಕೆ ಕಡಿಮೆ, ಆದ್ರೆ ಈ ಟೈಮ್ನಲ್ಲಿ ಬಿದ್ದಂತ ಮಳೆ ಏನಾಯ್ತು ನಮ್ಗೆ ಕಾಫಿ ಮತ್ತೆ ಕಾಳುಮೆಣಸು ಎರಡಕ್ಕೂ ವ್ಯತಿರಿಕ್ತವಾಗಿ ಹೊಡೆತ ಕೊಡ್ತು. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂತಂದ್ರೆ ಫೆಬ್ರವರಿ ತಿಂಗಳಿಗೆ ನಮ್ಮ ಕಾಳುಮೆಣಸಿನ ಕುಯಿಲು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗ್ತದೆ, ಮುಗಿಯುತ್ತೆ. ಫೆಬ್ರವರಿ ಮಾರ್ಚ್ ಮೊದಲನೇ ವಾರಕ್ಕೆ ಮುಗಿದು ಹೋಗುತ್ತೆ. ಅದಾದ ನಂತರ ಬಳ್ಳಿನ ನಾವು ಬತ್ಸೋದಿಕ್ಕೆ ಹೇಳ್ತೀವಿ. ಬಳ್ಳಿ ಬತ್ಸೋದ್ರಿಂದ ಏನಾಗ್ತದೆ, ಮುಂದಿನ ಸೀಸನ್ ಅಲ್ಲಿ ಬರುವಂತ ಫಸಲು ಏಕಕಾಲದಲ್ಲಿ ನಮಗೆ ಗರಿಗಳು ಬರಲಿ ಎನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಬರೇ ಎಲೆಗಳು ಬಂದ್ರೆ ಮಾತ್ರ ಸಾಲದಿಲ್ಲ, ಗರಿಗಳು ಕೂಡ ಮೂಡಬೇಕು. ಅದಕ್ಕೆ ಒಂದು ಫಿಸಿಯಾಲಜಿಕಲ್ ಸ್ಟ್ರೆಸ್ ಬೇಕು. ಹಾಗಾಗಿ ಬಳ್ಳಿಗಳಿಗೆ ನೀರನ್ನ ಕೊಡದೆ ಒಂದು 20-25 ದಿನಗಳ ಕಾಲ ಬಳ್ಳಿಯನ್ನ ಬತ್ತಿಸುವಂತದ್ದು ಒಂದು ವಾಡಿಕೆ. ಆದ್ರೆ ಕಳೆದ ವರ್ಷ ಬಿದ್ದಂತ ಮಳೆ ಏನ್ ಮಾಡ್ತು, ನೆಲದ ತೇವನ ಆರ್ಲಿಕ್ಕೆ ಬಿಡ್ಲಿಲ್ಲ. ಇನ್ನ ಮಾರ್ಚ್ ತಿಂಗಳ ನಂತರ ಏನಾಯ್ತು, ಕಾಫಿ ತೋಟಗಳಿಗೆ ನೀರು ನಿರ್ವಹಣೆ ಮಾಡಬೇಕು, ಬ್ಲಾಸಮಿಂಗ್, ಪೋಸ್ಟ್ ಬ್ಲಾಸಮಿಂಗ್ ಮಳೆ ಅಥವಾ ಸ್ಪ್ರಿಂಕ್ಲರ್ ಅದ್ರ ಮುಖಾಂತರ ಮಾಡಿದ್ರು. ಗಿಡಗಳ ಆರೋಗ್ಯ ಚೆನ್ನಾಗೇ ಇದೆ. ನಾನು ಸುಮಾರು ಸಕಲೇಶ್ಪುರ ಆಗ್ಬೋದು ಅಥವಾ ಚಿಕ್ಕಮಂಗ್ಳೂರು ಭಾಗಗಳಾಗ್ಬೋದು ಅಪ್ ಟು ನಮ್ಮ ಕಳಸ ಹೊರನಾಡು ಭಾಗಗಳ ತನಕ ನಾನು ತೋಟಗಳನ್ನ ನೋಡ್ ಬಂದಾಗ ಬಳ್ಳಿ ಆರೋಗ್ಯ ತುಂಬಾ ಚೆನ್ನಾಗಿದೆ. ಆದ್ರೆ ಬಳ್ಳಿಯಲ್ಲಿ ಫಸಲೇ ಇಲ್ಲ. ಮುಖ್ಯವಾದ ಕಾರಣ ಏನಂದ್ರೆ ಈ ಮಳೆ ಬಂದಂತ ಕಾಲ ಮತ್ತೆ ಪ್ರಮಾಣ, ಇದು ಒಂದು. ಮಾರುಕಟ್ಟೆ ಧಾರಣೆ ಕೂಡ ಚೆನ್ನಾಗಿದೆ. ಪ್ರತಿ ಕೆಜಿ ಕಾಳುಮೆಣಸಿಗೆ 500 ರೂಪಾಯಿ ಮೇಲೆ ಧಾರಣೆ ಇರೋದ್ರಿಂದ ನಮಗೆ ಈ ವರ್ಷದ ಫಸಲನ್ನಾದ್ರೂ ಚೆನ್ನಾಗಿ ತಗೋಬೇಕು ಅನ್ನುವಂಥದ್ದು ಎಲ್ಲಾ ರೈತರಲ್ಲಿರುವಂತ ಆಶಯ. ಹಾಗಾಗಿ ಈ ಫಸಲು ಕುಯ್ದ ನಂತರ ನೀವು ಯಾವ್ಯಾವ ಕ್ರಮಗಳನ್ನ ಮಾಡಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮತ್ತೆ ಸಾಮಾನ್ಯವಾಗಿ ಈ ಮಾಗಿ ಸಮಯದಲ್ಲಿ ನಮಗೆ ಕಾಳುಮೆಣಸು ಕಾಡುವಂತ ಮೂರು ತೀವ್ರವಾದಂತ ಬಾಧೆಗಳೇನಪ್ಪ ಅಂತಂದ್ರೆ, ಈ ಮಾಗಿಯ ಬಿಸಿಲು ನೇರವಾಗಿ ಯಾವ ಬಳ್ಳಿಗಳ ಮೇಲೆ ಬೀಳುತ್ತೋ ಆ ಬಳ್ಳಿಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಇದು ಒಂದು ಸಮಸ್ಯೆ. ಎರಡನೇದು, ಮಳೆ ಕಡಿಮೆ ಆದ ನಂತರ ಮಣ್ಣಿನಲ್ಲಿರುವಂತಹ ತೇವಾಂಶ ಕಡಿಮೆ ಆದ ನಂತರ ಮಣ್ಣಿನಲ್ಲಿ ನಮಗೆ ಮೀಲಿ ಬಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಹಿಟ್ಟು ತೆಗಣೆ ಅಂತ ಹೇಳ್ತೀವಿ. ಈ ಹಿಟ್ಟು ತೆಗಣೆ ಅನ್ನೋದು ಕಾಫಿನಲ್ಲಿ ಸಂಸಾರ ಮಾಡುತ್ತೆ. ಈ ಮಳೆಗಾಲ ಕಳೆದ ನಂತರ ನಮ್ಮ ಕಾಳುಮೆಣಸಿಗೆ ಬಂದು ಸೇರಿಸ್ಕೊಳ್ಳುತ್ತೆ, ಅಲ್ಲಿ ವಾಸ ಮಾಡುತ್ತೆ. ಆ ರೀತಿ ಆಗೋದ್ರಿಂದ ಈ ಹಿಟ್ಟು ತೆಗಣೆ ಬಾಧೆ ನಮಗೆ ಈ ಟೈಮ್ನಲ್ಲಿ ಜಾಸ್ತಿ ಆಗ್ತಾ ಇತ್ತು. ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ. ಈ ವರ್ಷ ಕೂಡ ನಮಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲಿ ಮಳೆ ಬೀಳಲಾಗಿ ಮಣ್ಣಲ್ಲಿ ತೇವಾಂಶ ಇರಲಾಗಿ ನಮಗೆ ಹಿಟ್ಟು ತಿಗಣೆ ಬಾಧೆ ಇದುವರೆಗೂ ಕಂಡು ಬಂದಿರಲಿಲ್ಲ, ಇತ್ತೀಚೆಗೆ ಕಂಡು ಬರ್ತಾ ಇದೆ. ಮತ್ತೆ ಮೂರನೇ ಸಮಸ್ಯೆ ಏನಪ್ಪ ಅಂತಂದ್ರೆ ಶಲ್ಕ ಕೀಟ ಅಥವಾ ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ. ಎಲೆಯ ಹಿಂಭಾಗನ ನಾವು ತಿರುಗಿಸಿ ನೋಡಿದಾಗ ಎಲೆ ಹಿಂಭಾಗದಲ್ಲಿ ರವೆ ಅಂಟ್ಕೊಂಡ ರೀತಿ ಕಾಣ್ತದೆ, ಆದ್ರೆ ಅದು ರವೆ ಅಲ್ಲ, ಅವು ಸ್ಕೇಲ್ ಇನ್ಸೆಕ್ಟ್ಸ್ ಶಲ್ಕ ಕೀಟಗಳು. ಅವು ಏನ್ ಮಾಡ್ತವೆ, ಎಲೆಯಿಂದ ನೀರನ್ನ ಹೀರಿ ಕುಡಿಯತ್ತೆ ಮತ್ತೆ ಅಲ್ಲಿ ವಾಸ ಮಾಡ್ತದೆ. ಹಾಗಾಗಿ ಆ ಎಲೆಗೆ ಬೇಕಾದಂತ ಪೋಷಕಾಂಶಗಳು ನೀರಿನ ಕೊರತೆಯಿಂದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದಲ್ಲದೆ ನಾಲ್ಕನೇದು ಇನ್ನೂ ಒಂದು ಕಾರಣ ಇದೆ, ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಅಂದ್ರೆ ಹಿಂಗಾರಿನಲ್ಲಿ ನಮಗೆ ಇತ್ತೀಚೆಗೆ ಬಹಳ ಮುಖ್ಯವಾಗಿ ಬಹಳಷ್ಟು ತೋಟಗಳಲ್ಲಿ ವಿಲ್ಟ್ ಅಥವಾ ಸೊರಗು ರೋಗ, ನಿಧಾನವಾಗಿ ಸೊರಗು ರೋಗಗಳ ಬಾಧೆ ಮತ್ತೆ ಜಂತುಳುವಿನ ಬಾಧೆ ಇರುವಂತಹ ಲಕ್ಷಣಗಳು ಬಹಳ ತೀವ್ರವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಮನದಲ್ಲಿ ಇಟ್ಕೊಂಡು ಮುಂಬರುವಂತ ಬೆಳೆಯನ್ನ ನಾವು ಸಂರಕ್ಷಿಸ್ಕೊಬೇಕು ಅಂತಂದ್ರೆ ನಾವು ಈ ಅವಘಡಗಳನ್ನ ಈಗ್ಲೇನೆ ನಿರ್ವಹಣೆ ಮಾಡಿದ್ರೆ ಬಹಳ ಒಳ್ಳೇದು. ಒಂದು ವಿಚಾರವಾಗಿ ಹೇಳೋದಿತ್ತು ಅಂತಂದ್ರೆ ಈಗ ನೇರವಾಗಿ ಬಿಸಿಲು ಬೀಳುವಂತ ಬಳ್ಳಿಗಳಿಗೆ ಹಳದಿ ಬಣ್ಣ ಬಂದೇ ಬರ್ತದೆ, ಅದನ್ನ ನೀವು ಅವಾಯ್ಡ್ ಮಾಡ್ಲಿಕ್ಕೆ ಆ ಭಾಗದಲ್ಲಿ ಕಪಾತ್ ಮಾಡಬೇಕಾದ್ರೆ ಅಥವಾ ಮರಗಸಿ ಮಾಡಬೇಕಾದ್ರೆ ಆ ಭಾಗದ ರಂಬೆ ಕೊಂಬೆಗಳನ್ನ ಬಿಟ್ಟು ಬಿಸಿಲು ನೇರವಾಗಿ ಬೀಳಬಾರದು. ಬಹಳ ಮುಖ್ಯವಾಗಿ ಪಶ್ಚಿಮ ದಿಕ್ಕದ ಬಿಸಿಲು ಏನಿದೆ, ವೆಸ್ಟರ್ನ್ ಫೇಸಿಂಗ್ ಲೈಟು, ಅದು ಬಿದ್ದಾಗ ಎಲೆಗಳು ಮಾಗ್ತದೆ, ಹಳದಿ ಬಣ್ಣಕ್ಕೆ ತಿರುಗ್ತದೆ. ಅದನ್ನ ಈಗ ಯಾರು ಮರಗಸಿ ಮಾಡಿಸ್ತಾರೆ ಬೆಳೆಗಾರರು, ಅವರು ಈ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಬೇಕು. ನೇರವಾಗಿ ಬಿಸಿಲು ಬೀಳಬಾರದು, ವ್ಯವಸ್ಥೆ ಮಾಡ್ಕೊಬೇಕು. ಇಲ್ಲ ಸರ್, ನನ್ಗೆ ಆ ಜಾಗದಲ್ಲಿ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಆ ಜಾಗದಲ್ಲಿ ಒಂದೆರಡು ಬಿದಿರಿನ ಬೊಂಬನ್ನ ಹಾಕಿ ಶೇಡ್ ನೆಟ್ ಅನ್ನು ಕಟ್ಟೋದ್ರಿಂದ ನಮಗೆ ಒಂದು ಟೆಂಪ್ರವರಿ ರಿಲೀಫ್ ಸಿಗುತ್ತೆ. ಈ ಬಳ್ಳಿ ಹಳದಿ ಆಗುತ್ತಲ್ಲ, ಅದರಿಂದ ಏನ್ ತೊಂದರೆ ಆಗುತ್ತೆ? ಬಳ್ಳಿ ಹಳದಿ ಆದಾಗ ಎಲೆಗಳು ಮಾಗಿ ಉದುರೋಗುತ್ತೆ ಸರ್. ಅವಾಗ ನಮಗೆ ಬಳ್ಳಿನಲ್ಲಿ ಆಹಾರ ಉತ್ಪಾದನಾ ಕಾರ್ಖಾನೆಗಳೇ ಇಲ್ದಂಗೆ ಆಗ್ತದೆ, ಹಾಗಾಗಿ ನಿಧಾನವಾಗಿ ಬಳ್ಳಿ ಕೂಡ ಸತ್ತೋಗುತ್ತೆ. ಹಾಗಾಗಿ ನಾವು ನೇರವಾದ ಸಂಪರ್ಕಕ್ಕೆ, ಬಿಸಿಲಿನ ಸಂಪರ್ಕಕ್ಕೆ ಬಳ್ಳಿ ಬರೋದು ಬೇಡ ಅಂತ ಹೇಳೋದು. ಮತ್ತೊಂದು ಸಮಸ್ಯೆ ತಾವ್ ಹೇಳಿದ್ದು ಹಿಟ್ಟು ತಿಗಣೆ ಬಾಧಿಸುತ್ತೆ ಅಂತ ಹೇಳಿ, ಇದಕ್ಕೆ ಏನು ಪರಿಹಾರ ಸರ್? ಹಿಟ್ಟು ತಿಗಣೆ ಪರಿಹಾರ ಬಂದಾಗ ನಾವು ಬುಡವನ್ನ ತೆಗೆದು ನೋಡಿದಾಗ ಬುಡದ ಹತ್ರ ನಮಗೆ ಹತ್ತಿ ರೀತಿ ಇರುವಂತ ಹಿಟ್ಟು ತಿಗಣೆ ಕಂಡು ಬರುತ್ತೆ. ಇದು ಬೇರ್ ಹತ್ರ ಕೂತ್ಕೊಂಡು ನೀರನ್ನ ಪೋಷಕಾಂಶಗಳನ್ನ ಹೀರೋದ್ರಿಂದ ಬಳ್ಳಿಗಳು ನಿಧಾನವಾಗಿ ಕ್ರಮೇಣವಾಗಿ ಅದು ಹಳದಿ ಬಣ್ಣಕ್ಕೆ ತಿರುಗ್ತದೆ. ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಎರಡು ದಾರಿ ಉಂಟು. ಒಂದು, ಈ ಹಿಂಗಾರಿನಲ್ಲಿ ನಾವು ಬೇವಿನ ಹಿಂಡಿ ಕೊಡಿ ಅಂತ ಹೇಳ್ತೀವಿ. ಪ್ರತಿ ಗಿಡಕ್ಕೆ ಅದರ ಗಾತ್ರದ ಅನುಸಾರವಾಗಿ, ಇಳುವರಿ ಅನುಸಾರವಾಗಿ ಅರ್ಧ ಕೆಜಿಯಿಂದ ಒಂದು ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಕೊಟ್ಟಾಗ ಹಿಟ್ಟು ತಿಗಣೆ ಬಾಧೆ ಒಂದು ಮಟ್ಟಕ್ಕೆ ಹತೋಟಿಗೆ ಬರ್ತದೆ. ಹಿಟ್ಟು ತಿಗಣೆ ಬಾಧೆ ನಮಗೆ ಕಾಫಿ ತೋಟದಲ್ಲಿ ಸಾಂಪ್ರದಾಯಿಕವಾಗಿ ಬರೋದ್ರಿಂದ ಕೆಲವೊಮ್ಮೆ ಶಿಫಾರಸು ಮಾಡಿರುವಂತಹ ಕೀಟನಾಶಕಗಳನ್ನು ಕೂಡ ನಾವು ಬಳಸಬೇಕಾಗ್ತದೆ. ಉದಾಹರಣೆಗೆ ಕ್ಲೋರೋಪೈರಿಪಾಸ್ 50%, ಅದರ ಜೊತೆಗೆ 5%ನಷ್ಟು ಸೈಪರ್ಮೆಥಿನ್ ಇರುವಂತ ಕೀಟನಾಶಕಗಳು ಮಾರ್ಕೆಟ್ ಅನ್ನ ಲಭ್ಯ ಇದೆ. ಅದನ್ನ ಪ್ರತಿ ಲೀಟರ್ಗೆ 1.5 ml ಇಂದ 2 ml ನಷ್ಟು ಹಾಕೊಂಡು ಆ ದ್ರಾವಣಕ್ಕೆ, ಒಂದು ಬ್ಯಾರಲ್ ಅನ್ನು ನಾವು ಮಾಡ್ಕೊಂತೀವಿ ಅನ್ನೋದಿತ್ತು ಅಂದ್ರೆ 400 ml ಒಂದು ಬ್ಯಾರಲ್ಗೆ ಈ ಕೀಟನಾಶಕವನ್ನ ಇವರು ಹಾಕೊಂಡು ಬೆರೆಸ್ಕೊಳ್ಳಿ. ಅದ್ರ ಜೊತೆಗೆ ಒಂದು 2 ಮುಷ್ಟಿಯಷ್ಟು ಸೋಪನ್ ಪೌಡರ್ ಅಥವಾ ಶಾಂಪು ಇದನ್ನ ಬೆರೆಸೋದ್ರಿಂದ ಏನಾಗತ್ತೆ, ಕೀಟನಾಶಕದ ಕೆಲಸದ ಪ್ರಮಾಣ ಮತ್ತೆ ತೀವ್ರತೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಮೈ ಮೇಲೆ ಹಿಟ್ ಹಿಟ್ನಂತೆ ಇರೋದ್ರಿಂದ ಅದು ಔಷಧಿ ಮೈಯನ್ನ ಸುಲಭವಾಗಿ ತಲುಪೋದಿಕ್ಕಾಗೋದಿಲ್ಲ. ಹಾಗಾಗಿ ಈ ಸೋಪನ್ ಪ್ರಮಾಣ ಅಥವಾ ಸೋಪನ್ ಪೌಡರ್ ಇರೋದ್ರಿಂದ, ಶಾಂಪು ಹಾಕೋದ್ರಿಂದ ಆ ಕೀಟಗಳ ಮೈ ಮೇಲಿರುವಂತಹ ವ್ಯಾಕ್ಸ್ ಅನ್ನ ಬೇಗ ಕರಗಿಸಿ ಕೀಟಗಳ ಸಾಯೋದಕ್ಕೆ ಅನುಕೂಲ ಆಗ್ತದೆ. ಇದನ್ನ ನಾವು ಪ್ರತಿ ಲೀಟರ್ ಒಂದು ಗಿಡದ ಬುಡಕ್ಕೆ ಒಂದು 4-5 ಲೀಟರ್ ದ್ರಾವಣವನ್ನ ಹಾಕಬೇಕು. ಕನಿಷ್ಠ 2 ಸರ್ತಿ ಹಾಕಿದ್ರೆ ಒಂದು ಮಟ್ಟಿಗೆ ಹತೋಟಿ ತುಂಬಾ ಚೆನ್ನಾಗಿ ಬರ್ತದೆ. ಅದು ನಮ್ಮ ಹತ್ರ ಸಿಗ್ತಾ ಇಲ್ಲ, ಇತ್ತೀಚೆಗೆ ಕೆಲವು ಬೆಳೆಗಾರರು ಹೇಳೋದು ಸಿಗ್ತಾ ಇಲ್ಲ ಸರ್ ಈ ಕಾಂಬಿನೇಷನ್ ಅಂತ ಹೇಳ್ತಾರೆ. ಅವ್ರಿಗೆ ಇಮಿಡಾಕ್ಲೋಪ್ರಿಡ್ ಅನ್ನುವಂತ ಬೇರೆ ಇನ್ನೊಂದು ಕೀಟನಾಶಕ ಇದೆ. ಇಮಿಡಾಕ್ಲೋಪ್ರಿಡ್ ಅನ್ನ ದಯವಿಟ್ಟು ಕಟಾವ್ ಆದ ನಂತರ ಮಾತ್ರ ಬಳಸಿ, ಯಾಕಂದ್ರೆ ಅದರ ಅವಶೇಷಗಳು ನಮಗೆ ಮೆಣಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕಟಾವ್ ಆದ ನಂತರ ಇಮಿಡಾಕ್ಲೋಪ್ರಿಡ್ 70% ಇರುವಂತ ಒಂದು ಮಾರ್ಕೆಟ್ನಲ್ಲಿ ಒಂದು ಟೆಕ್ನಿಕಲ್ ಗ್ರೇಡ್ ಸಿಗುತ್ತೆ, ಅದನ್ನ ತಗೊಂಡು ಇವರು ಪ್ರತಿ ಒಂದು ಬ್ಯಾರಲ್ಗೆ ಸುಮಾರು 20-30 ಗ್ರಾಂನಷ್ಟು ಹಾಕೊಂಡ್ರೆ ಸಾಕಾಗತ್ತೆ. 30 ml ನಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಅದನ್ನ ಪ್ರತಿ ಒಂದು ಗಿಡಕ್ಕೆ 3-5 ಲೀಟರ್ ನೀರನ್ನ ಹಾಕಿ ಬುಡ ಚೆನ್ನಾಗಿ ತೋಯಿಸಬೇಕು. 1 ಸತಿ ಹಾಕಿದ್ರೆ ಸಾಕು, ನಮ್ಮ ಹಿಟ್ಟು ತಿಗಣೆ ಸಮಸ್ಯೆ ಕಡಿಮೆ ಆಗ್ತದೆ. ಹಿಟ್ಟು ತಿಗಣೆಯನ್ನ ನಾವು ನಿರ್ವಹಣೆಯನ್ನ ಮಾಡಲಿಕ್ಕೆ ಬೇವಿನ ಹಿಂಡಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಯಾವ ಸಂದರ್ಭದಲ್ಲಿ ಬಳಸಬೇಕು ಮತ್ತು ಹೇಗೆ ಅದನ್ನು ಬಳಸ್ತಕ್ಕ? ವರ್ಷಕ್ಕೆ ಎರಡು ಸರ್ತಿ ಬೇವಿನ ಹಿಂಡಿ ಕೊಡ್ಲಿ ಸರ್. ಒಂದು ಸೆಪ್ಟೆಂಬರ್ ಕೊನೆ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ರೆ ತುಂಬಾ ಸೂಕ್ತ, ಆಗ್ಲಿಲ್ಲ ಅಂದ್ರೆ ನವೆಂಬರ್ ತನಕ ಕೊಡಬಹುದು, ಅದಿಲ್ಲ ಅಂತಂದ್ರೆ ಪೂರ್ವ ಮುಂಗಾರಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೂಡ ನಾವು ಕೊಡಬಹುದು, ಏಪ್ರಿಲ್ ಮೇ ತಿಂಗಳಲ್ಲಿ ಕೊಡಬಹುದು. ಮಳೆ ಪ್ರಾರಂಭ ಆಗೋ ಮುಂಚೆ ಒಂದು 45 ದಿವಸ ಮುಂಚೆ ಕೊಟ್ರೆ ತುಂಬಾ ಒಳ್ಳೇದು. ಈ ಕಾಲದಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನ ಬಾಧಿಸತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಕೀಟ ಅಂತ ಹೇಳಿದ್ರೆ ಅದು ಶಲ್ಕ ಕೀಟ. ಶಲ್ಕ ಕೀಟವನ್ನ ನಿರ್ವಹಣೆಯನ್ನ ಮಾಡುವಂತದ್ದು ಹೇಗೆ ಸರ್? ಬಹಳ ಸುಲಭ. ಒಂದು ಕೀಟನಾಶಕವನ್ನ ಸ್ಪ್ರೇ ಮಾಡಿದ್ರೆ ನಮ್ಗೆ ಇದರ ಬಾಧೆ ಕಂಟ್ರೋಲ್ಗೆ ಬರುತ್ತೆ. ಡೈಮಿಥುಯೇಟ್ ಅನ್ನುವಂತ ಒಂದು ಕೀಟನಾಶಕ ಮಾರ್ಕೆಟ್ ನಲ್ಲಿ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ಗೆ 1 ml ಅಥವಾ 1 barrel ಇನ್ನೂರ 50 ml ಅನ್ನ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಈ ಶಲ್ಕ ಕೀಟನ ಬಹಳ ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಇಲ್ಲ ನಾನು ನೈಸರ್ಗಿಕ ಪದ್ಧತಿನಲ್ಲಿ ನಾನು ಇದನ್ನ ನಿರ್ವಹಣೆ ಮಾಡ್ತೀನಿ ಅನ್ನೋದಿತ್ತು ಅಂತಂದ್ರೆ ಸಾವಯವ ಪದ್ಧತಿನಲ್ಲಿ ಬೇವಿನ ಎಣ್ಣೆ ಏನ್ ಸಿಗತ್ತೆ, 5 ml ಬೇವಿನ ಎಣ್ಣೆ, ಅದನ್ನ ಮೊದಲು ಶಾಂಪು ಜೊತೆ ಬೆರೆಸ್ಕೊಬೇಕು ಸರ್. 1 packet ಶಾಂಪು ತಗೊಂಡ್ರೆ ನಾವು ಅದಕ್ಕೆ 50 ml ನಾವು ಬೇವಿನ ಎಣ್ಣೆನ ಮೊದಲು ಶಾಂಪು ಜೊತೆ ಬೆರೆಸ್ಬೇಕು, ನಂತರ ಅದನ್ನ ನೀರಿನಲ್ಲಿ ಕರಗಿಸ್ಬೇಕು. ಇದ್ದರೆ ನೀರಿನಲ್ಲಿ ಎಣ್ಣೆ ಕರಗೋದಿಲ್ಲ, ಹಾಗಾಗಿ ಮೊದಲು ನಾವು ಶಾಂಪು ಜೊತೆನಲ್ಲಿ ಬೇವಿನ ಎಣ್ಣೆನ ಕರಗಿಸ್ಬೇಕು, ನಂತರ ಆ ಕರಗದಂತ ದ್ರಾವಣನ ಅಥವಾ ಮಿಶ್ರಣ ಮಾಡಿದಂತ ದ್ರಾವಣನ ನಾವು ನೀರಿನ ಜೊತೆ ಬೆರೆಸ್ಬೇಕು. ಪ್ರತಿ ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆ. ನನಗೆ ಬೇವಿನ ಎಣ್ಣೆ ಶಾಂಪು ಈ ಗುದ್ದಾಟನೆ ಬೇಡ ಅನ್ನೋದಿತ್ತು ಅಂತಂದ್ರೆ ಮಾರ್ಕೆಟ್ನಲ್ಲಿ ಅಜಾಡ್ರಿಕ್ಟಿನ್ ಅಂದ್ರೆ ಈ ಬೇವಿನ ಎಣ್ಣೆಯಲ್ಲಿ ಇರುವಂತಹ ಕೀಟನಾಶಕವಾದಂತ ಅಂಶ ಅಜಾಡ್ರಿಕ್ಟಿನ್, ಅದನ್ನೇ ಸಪರೇಟ್ ತೆಗೆದು ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತಾ ಇದಾರೆ. 10,000 ppm ಸ್ಟ್ರೆಂತ್ ಇರುವಂತಹ ಒಂದು ಅಜಾಡ್ರಿಕ್ಟಿನ್ ಕಂಟೆಂಟ್ ಇರುವಂತಹ ಬೇವಿನ ಪದಾರ್ಥಗಳು ಮಾರ್ಕೆಟ್ ನಲ್ಲಿ ಲಭ್ಯ ಇದೆ, ಅದನ್ನ ಬಳಸೋದಿತ್ತು ಅಂತಂದ್ರೆ 1 liter ಕೇವಲ 1 ml ಸಾಕು, ಹಾಕೊಂಡು ಸ್ಪ್ರೇ ಮಾಡಿದ್ರೆ 2 rounds ಸ್ಪ್ರೇ ಮಾಡಿದ್ರೆ ಈ ಶಲ್ಕ ಕೀಟ ನಿರ್ವಹಣೆ ಮಾಡಬಹುದು ಸರ್. ಬಹಳ ಸುಲಭವಾಗಿ ಶಲ್ಕ ಕೀಟಗಳನ್ನ ನಿರ್ವಹಣೆ ಮಾಡಬಹುದು, ಅದು ದೊಡ್ಡ ಸಮಸ್ಯೆ ಅಂತ ಹೇಳಿ ಅನ್ಸೋದಿಲ್ಲ. ಕಾಳುಮೆಣಸನ್ನ ಬಾಧಿಸತಕ್ಕಂತಹ ಒಂದು ರೋಗ ಸೊರಗ ರೋಗ, ಇದು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಬಾಧಿಸುತ್ತೆ, ಹೇಗೆ ಇದರ ನಿರ್ವಹಣೆಯನ್ನ ಮಾಡುವಂತಹ? ಮುಂಗಾರಿನ ಸಮಯದಲ್ಲಿ ಮಾತ್ರ ನಮಗೆ ಮಳೆಗಾಲದಲ್ಲಿ ಈ ಇದ್ರ ಬಾಧೆ ತುಂಬಾ ತೀವ್ರವಾಗಿರ್ತಿತ್ತು. ಇತ್ತೀಚೆಗೆ ಏನಾಯ್ತು, ಕೆಲವೊಂದು ಬದಲಾದಂತ ಪರಿಕ್ರಮಗಳಿಂದಾಗಿ ಒಂದು ಹರಿಯೋ ಬೀಡುಗಳನ್ನ ತೆಗೆದಿರೋದಿಲ್ಲ, ಹಾಗಾಗಿ ಮಳೆಗಾಲದಲ್ಲಿ ಹರಿಯೋ ಬೀಳುಗಳಿಗೆ ಬಂದಿರುವಂತಹ ಸೋಂಕು ತಾಯಿ ಬೇರಿಗೆ ಅಥವಾ ಕುತ್ತಿಗೆ ಭಾಗಕ್ಕೆ ಹರಡಿರ್ತದೆ, ಇದು ಒಂದು. ಎರಡನೇದು, ಈ ಮಳೆ ಬರುವಂತಹ ಪರಿಪಾಠ ಇದೆಯಲ್ಲ, ಅದರಲ್ಲಾಗಿರುವಂತಹ ವ್ಯತ್ಯಾಸದಿಂದ ಕೂಡ ಈಗ ನಮಗೆ ಹಿಂಗಾರಿನಲ್ಲಿ ಸೊರಗ ರೋಗದ ಬಾಧೆ ಕಾಣ್ತಾ ಇದೆ. ಮತ್ತೆ ಮೂರನೇದು ಜಂತುಳುವಿನ ಬಾಧೆ. ಈ ಜಂತುಳುವಿನ ಬಾಧೆ ಅದು ಮುಂಗಾರು ಸಮಯದಲ್ಲಿ ಎಲ್ಲೆಲ್ಲಿ ರಂಧ್ರಗಳನ್ನ ಮಾಡಿರ್ತದೆ ಬೇರ್ನಲ್ಲಿ, ಆ ರಂಧ್ರಗಳಿಗೆ ಬೇರೆ ಟೈಮ್ನಲ್ಲಿ ಮಳೆ ನಿಂತ ನಂತರ ಆಗುವಂತ ಶಿಲೀಂಧ್ರದ ಹಾನಿಯಿಂದಾಗಿ ನಮಗೆ ಪೋಸ್ಟ್ ಮಾನ್ಸೂನ್ ನಲ್ಲಿ ಅಥವಾ ಹಿಂಗಾರಿನಲ್ಲಿ ಸೊರಗ ರೋಗ ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲಿ ಸೊರಗ ರೋಗ ಕಂಡು ಬರ್ತಾ ಇದೆ ಅದರ ಲಕ್ಷಣಗಳು ಈ ರೀತಿ ಇರ್ತದೆ, ಎಲೆಗಳು ನಿಧಾನವಾಗಿ ಹಳದಿ ಬಣ್ಣಕ್ಕೆ ಬರ್ತದೆ, ಹಳದಿ ಬಣ್ಣಕ್ಕೆ ಬಂದ ನಂತರ ಬಳ್ಳಿ ಗಾತ್ರ ಕಡಿಮೆ ಆಗ್ತಾ ಬರ್ತದೆ, ಎಲೆಗಳು ಉದುರ್ಲಿಕ್ಕೆ ಶುರು ಆಗ್ತದೆ, ಆದ್ರೆ ಬಳ್ಳಿ ಬತ್ತಿರೋದಿಲ್ಲ, ಹೌದು, ನಿಧಾನವಾಗಿ ಬತ್ತಕ್ಕೆ ಶುರು ಆಗುತ್ತೆ, ಬಳ್ಳಿ ಗಾತ್ರ ಕಳ್ಕೊಳ್ತಾ ಬರುತ್ತೆ. ಮತ್ತೆ ಅದರ ಜೊತೆಗೆ ಕೆಲವೊಂದು ಭಾಗದಲ್ಲಿ ಬಳ್ಳಿನಲ್ಲಿರುವಂತ ಕಾಂಡ ಭಾಗಗಳಲ್ಲಿ ಕಪ್ಪು ಬಣ್ಣದ ಮಚ್ಚೆಗಳನ್ನ ಅಥವಾ ಕಾಂಡಗಳೇ ಕಪ್ಪಾಗುವಂತದನ್ನ ನಾವು ಗುರುತಿಸಬಹುದು. ಇಂತಹ ಬಾಧೆಗಳನ್ನ ಕಂಡ ತಕ್ಷಣ ನಾವು ಬುಡ ಎಲ್ಲ ಬಿಡಿಸಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿದ ನಂತರ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಬ್ ಅನ್ನುವಂತ ಶಿಲೀಂಧ್ರನಾಶಕದ ಕಾಂಬಿನೇಷನ್ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ಗೆ 2 gram ಹಾಕೊಂಡು ಒಂದು ಗಿಡಕ್ಕೆ, ತುಂಬಾ ದೊಡ್ಡ ಗಿಡ ಆಯ್ತು ಅಂದ್ರೆ ಸುಮಾರು 10 liter ಬೇಕಾಗ್ತದೆ, ಫಸಲು ಸುಮಾರು 25 kg-30 kg ಅಷ್ಟು ಫಸಲು ಕೊಡುವಂತದ್ದು. ಇನ್ನ ಸಣ್ಣ ಗಿಡಗಳು 10-12 ಎತ್ತರದಲ್ಲಿ ಇದಾವೆ ಅಂದ್ರೆ 4-5 liter ಅದನ್ನ ದ್ರಾವಣವನ್ನ ಮಾಡಿಕೊಂಡು ಸ್ಪ್ರೇನು ಮಾಡಬೇಕು, ಅದನ್ನ ಡ್ರೆಂಚಿಂಗು ಮಾಡಬೇಕು ಇದೇ ಪ್ರಮಾಣದಲ್ಲಿ. ಮತ್ತೆ ಇನ್ನು 20 days ಬಿಟ್ಟು ನಾವು ಡ್ರೆಂಚಿಂಗ್ ಮಾಡಬೇಕಾಗ್ತದೆ. ಇಲ್ಲಿ ಬೆಳೆಗಾರರು ಒಂದು ವಿಚಾರನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು, ಏನಪ್ಪಾ ಅಂದ್ರೆ ಇದರ ಬಾಧೆ ನಮಗೆ ಫೀಡರ್ ರೂಟ್ಸ್, ನಮಗೆ ತಾಯಿ ಬೇರ್ ಅಲ್ಲದೆ ಬಿಳಿ ಬೇರ್ಗಳೇನಿರ್ತದೆ ಅದಕ್ಕಾಗಿದೆಯಾ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಬಿಳಿ ಬೇರ್ಗಳು ಯಥೇಚ್ಛವಾಗಿದ್ರೆ ನಮ್ಮ ಬಳ್ಳಿಗಳು ಬಹಳ ಬೇಗ ಚೇತರಿಸ್ಕೊಂತದೆ, ಆದ್ರೆ ಹಿಂಗಾರಿನಲ್ಲಿ ಬರ್ತಾ ಇರುವಂತಹ ಸೊರಗು ರೋಗ ಇರುವಂತಹ ಕಂಡೀಷನ್ ಅಲ್ಲಿ ನಮಗೆ ಈ ಬಿಳಿ ಬೇರ್ಗಳ ಸಂಖ್ಯೆ ತುಂಬಾ ಕಡಿಮೆ ಬರ್ತಾ ಇದೆ. ಹಾಗಾಗಿ ಅಂತಹ ಬಳ್ಳಿಗಳಿಗೆ ನೀವು ಬಿಳಿ ಬೇರ್ಗಳನ್ನ ಪುನಶ್ಚೇತನ ಮಾಡಬೇಕು. ಅದಕ್ಕೆ ಬಹಳ ಸುಲಭವಾದ ತಂತ್ರ ಅಂತಂದ್ರೆ ನಮ್ಮ ಜೀವಾಮೃತ. ಒಂದು ಬ್ಯಾರೆಲ್ ನಲ್ಲಿ ಒಂದು 10 kg ಸಗಣಿ, ಒಂದು 10 liter ಗಂಜಲ, ಅದರ ಜೊತೆಗೆ ಆರೋಗ್ಯವಾಗಿರುವಂತಹ ಗಿಡದ ಮಠದ ಬುಡದಲ್ಲಿರುವಂತಹ ಮಣ್ಣು, ಬೆಲ್ಲ, ಒಂದ್ ಸ್ವಲ್ಪ ಹಿಟ್ಟು, ಅದು ಉದ್ದಿನ ಹಿಟ್ಟು ಆಗ್ಬಹುದು, ಹೆಸರು ಹಿಟ್ಟು, ಇದಿಷ್ಟನ್ನು ಹಾಕಿ ದಯವಿಟ್ಟು ಅದರ ಜೊತೆಗೆ ಟ್ರೈಕೋಡರ್ಮಾ ಸೋಡಮನಾಸ್, 1 kg ಟ್ರೈಕೋಡರ್ಮಾ, 1 liter ಸೋಡಮನಾಸ್ ನ ಹಾಕಿ ಪ್ರತಿದಿನ ಅದನ್ನ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ತಿರುವಿದ್ರೆ ಅದರಲ್ಲಿ ನಮಗೆ ಯಥೇಚ್ಛವಾದಂತ ಸೂಕ್ಷ್ಮಾಣುಜೀವಿಗಳ ವೃದ್ಧಿ ಆಗ್ತದೆ, ಅದರ ಜೊತೆಗೆ ಗಿಡಗಳಿಗೆ ಪ್ರಚೋದನೆ ಮಾಡುವಂತ ಕೆಲವೊಂದು ಕಿಣ್ವಗಳು ಕೂಡ ಉತ್ಪಾದನೆ ಆಗ್ತದೆ, ಸಸ್ಯ ಪ್ರಚೋದಕಗಳು ಕೂಡ ಉತ್ಪಾದನೆ ಆಗ್ತದೆ. ಅದರಿಂದಾಗಿ ನಮಗೆ ಗಿಡಗಳ ಆರೋಗ್ಯ ಮತ್ತೆ ಹೊಸ ಬಿಳಿ ಬೇರ್ಗಳ ಉತ್ಪಾದನೆಗೆ ಅನುಕೂಲ ಆಗ್ತದೆ. ಇದಿಷ್ಟನ್ನು ಅವರು ಮಾಡಲೇಬೇಕು ಸರ್. ಸಾಮಾನ್ಯವಾಗಿ ನೀವು ಹೇಳಿದಾಗೆ ಫೆಬ್ರವರಿ ಕೊನೆಯ ಹೊತ್ತಿಗೆ ಮತ್ತೆ ಮಾರ್ಚ್ ಮೊದಲ ವಾರದಲ್ಲಿ ಈ ಮೆಣಸಿನ ಕೊಯ್ಲು ಮುಗ್ದೋಗುತ್ತೆ, ಮತ್ತೆ ನಾವು ಮುಂದಿನ ಫಸಲಿಗೆ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ. ಏನೆಲ್ಲ ಸಿದ್ಧತಾ ಕ್ರಮಗಳನ್ನ ಈ ಒಂದು ಸಂದರ್ಭದಲ್ಲೇ ಮಾಡಬೇಕಾಗುತ್ತೆ? ಒಂದು ಕೊಯ್ಲ ನಂತರ ಮಣ್ಣು ಪರೀಕ್ಷೆ ಮಾಡಿಸಿ, ಯಾಕಂದ್ರೆ ಸುಮ್ಮನೆ ನಾವು ಮೊದಲಿಂದ ಏನಾಗಿದೆ ತಾತ ಹಾಕಿರುವಂತ ರಸಗೊಬ್ಬರದ ಪ್ರಮಾಣನ ಮಗ ಕಂಟಿನ್ಯೂ ಮಾಡ್ತಾ ಇದ್ದಾನೆ, ಮಗ ಹಾಕಿರುವಂತ ರಸಗೊಬ್ಬರದ ಪ್ರಮಾಣ ಮೊಮ್ಮಗ, ಅದು ತಲತಲಾಂತರದಿಂದ ಆ ರೀತಿನೇ ಬರ್ತಾ ಇದೆ. ನಮ್ಮ ಮಣ್ಣಿನ ಫಲವತ್ತತೆ ಏನಿದೆ ಈ ಹಿಂದೆ ಏನಿತ್ತು 50 ವರ್ಷಗಳ ಹಿಂದೆ ಅಷ್ಟು ಫಲವತ್ತತೆ ಇವತ್ತಿಗಿಲ್ಲ. ಹಾಗಾಗಿ ದಯವಿಟ್ಟು ಮಣ್ಣಿನ ಪರೀಕ್ಷೆ ಮಾಡಿಸಿ, ಪರೀಕ್ಷೆ ಆಧಾರದ ಮೇಲೆ ಮೊದಲು ನೀವು ಮಾಡಬೇಕಾಗಿರೋದು ಮಣ್ಣಿನ ರಸಸಾರದ ಕರೆಕ್ಷನ್ ಮಾಡಬೇಕು, ಪಿಎಚ್ ಕರೆಕ್ಷನ್. ಹಾಗಾಗಿ ಪೂರ್ವ ಮುಂಗಾರಿನಲ್ಲಿ ಅಥವಾ ನಮ್ಮ ಪ್ರಿ ಮಾನ್ಸೂನ್ ಸೀಸನ್ ಅಲ್ಲಿ ನಾವು ಪಿಎಚ್ ಕರೆಕ್ಷನ್ಗೆ ಸುಣ್ಣವನ್ನ ಬಳಸೋದು ಬಹಳ ಸೂಕ್ತ. ನಿಮ್ಮ ಮಣ್ಣಿನ ರಸಸಾರ 6 ಮೇಲಿದ್ರೆ ವರ್ಷಕ್ಕೆ 1 ಸುಣ್ಣ ಕೊಡೋದು ಸಾಕಾಗ್ತದೆ. ಅದೇ 5.5 ಕಡಿಮೆ ಇತ್ತು ಅಂತಂದ್ರೆ ನಿಮ್ಮ ಮಣ್ಣಿನ ರಸಸಾರ ವರ್ಷಕ್ಕೆ 2 ನೀವು ಸುಣ್ಣವನ್ನ ಕೊಡಬೇಕಾಗ್ತದೆ, ಒಂದು ಪೂರ್ವ ಮುಂಗಾರಿನಲ್ಲಿ ಇನ್ನೊಂದು ಹಿಂಗಾರಿನಲ್ಲಿ. ಈ ರೀತಿ ಕೊಡೋದ್ರಿಂದ ಮಣ್ಣಿನ ರಸಸಾರ ಸರಿಯಾಯಿತು ಅಂತಂದ್ರೆ ಬೆಳೆಗಳಿಗೆ ದಕ್ಕುವಂತ ಪೋಷಕಾಂಶಗಳ ಲಭ್ಯತೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ರೋಗದ ಬಾಧೆಗಳು ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಮಣ್ಣಿನ ರಸಸಾರನ ನಾವು ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಈ ಸುಣ್ಣವನ್ನ ಹೇಗೆ ನೀಡತಕ್ಕಂಥದ್ದು ಸರ್? ಅಂದಾಜು ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ನೋಡಿದ್ರೆ ಒಂದು ಗಿಡದ ಬುಡಕ್ಕೆ 1/4 kg 3/4 kg ಸುಣ್ಣ ಬೇಕಾಗ್ತದೆ. ಅದನ್ನ ಡಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಧೂಳೀಕರಣ ಮಾಡ್ಕೊಂಡು ಹೋದ್ರೆ ಅದು ಸಾಕಾಗ್ತದೆ. ಅದು ಸುಣ್ಣ ಹಾಕಿದ ನಂತರ ನಾವು ಬೇಕಂದ್ರೆ ಹಿಂದೆಗಡೆ ಮಳೆ ಬಂತು ಅಂದ್ರೆ ಅನುಕೂಲ, ಇಲ್ಲ ಅಂದ್ರೆ ಸ್ಪ್ರಿಂಕ್ಲರ್ ಆನ್ ಮಾಡಿ ನಾವು ಆ ಸುಣ್ಣ ಮಣ್ಣಿನ ಜೊತೆ ಕರಗತರ ಕರಗೋ ರೀತಿ ನೋಡ್ಕೊಬೇಕಾಗ್ತದೆ. ಹೀಗೆ ಸುಣ್ಣದ ನಿರ್ವಹಣೆಯನ್ನ ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ಬಳ್ಳಿ ಬತ್ತಿಸ್ತಕ್ಕಂಥದ್ದು ಒಂದು ಕ್ರಮ, ಒಳ್ಳೆ ಫಸಲು ಮತ್ತೆ ಒಂದೇ ತರಹದ ಫಸಲು ಬರಬೇಕು ಅಂತ ಹೇಳಿದ್ರೆ ಬಳ್ಳಿ ಬತ್ತಿಸ್ತಕ್ಕಂಥದ್ದು ಕೂಡ ಒಂದು ಕ್ರಮ. ಎಷ್ಟು ದಿವಸಗಳ ಕಾಲ ಬತ್ತಿಸಬೇಕು, ಹೇಗೆ ಬತ್ತಿಸ್ತಕ್ಕಂಥದ್ದು, ಇದರಿಂದ ಏನ್ ಅನುಕೂಲ ಆಗುತ್ತೆ? ಒಂದು ಈ ಫೆಬ್ರವರಿ ಮಾರ್ಚ್ ನಲ್ಲಿ ನಮಗೆ ಕಟಾವ್ ಆದ ನಂತರ ಮೊದಲಿಂದ ನಡೆದಿರುವಂತ ಒಂದು ಪರಿಕ್ರಮ ಇದು. ಒಂದು 20-25 ದಿನಗಳ ಕಾಲ ಬಳ್ಳಿಗೆ ನೀರು ಕೊಡೋದಿಲ್ಲ. ಆ ಮಾರ್ಚ್ ಕೊನೆಯ ವಾರ ಮಧ್ಯದ ವಾರ 15 ನಂತರ ನಮಗೆ ಅರೇಬಿಕಾ ಕಾಫಿಗೆ ಬ್ಲಾಸಮಿಂಗ್ಗೆ ನೀರೇನು ಕೊಡಬೇಕು ಆ ಟೈಮಿಗೆ ನೀರು ಕೊಡಲಿಕ್ಕೆ ಇದಕ್ಕೂ ಕೂಡ ಶುರು ಮಾಡ್ತಾರೆ. ಹಾಗಾಗಿ ಒಂದು 15-20 ದಿನ ಬಳ್ಳಿನ ಸೊರಗಿಸೋದು ಪರಿಪಾಠ. ಅದಾದ ನಂತರ ಏಪ್ರಿಲ್ ಮೇ ತಿಂಗಳಿನಲ್ಲಿ ಪ್ರತಿ 15-20 ದಿನಕ್ಕೊಮ್ಮೆ ಕಾಳುಮೆಣಸಿನ ಬಳ್ಳಿಗಳಿಗೆ ನಾವು ನೀರನ್ನ ಚೆನ್ನಾಗಿ ಕೊಟ್ರೆ ಪ್ರತಿ ಬೆಳೆ ಕನಿಷ್ಠ ಪಕ್ಷ 50-100 liter ಹೋಸ್ ಪೈಪ್ ಇಂದ ಆದರೂ ಸರಿ ಅಥವಾ ನಾವು ಸ್ಪ್ರಿಂಕ್ಲರ್ ಇಂದ ಆದರೂ ಸರಿ ನಾವು ನೀರನ್ನ ಕೊಟ್ರೆ ಏನಾಗತ್ತೆ ಅಂದ್ರೆ ಅನುಕೂಲ. ಒಂದು, ಸಕಾಲದಲ್ಲಿ ಹೊಸ ಚಿಗುರುಗಳು ಮತ್ತೆ ಗರಿಗಳು ಬರ್ತದೆ. ಸಾಮಾನ್ಯವಾಗಿ ನಾವು ನೀರು ಕೊಡದೆ ಇರೋ ತೋಟದಲ್ಲಿ ನಾವು ಗಮನಿಸಿದಾಗ ಏನಾಗತ್ತೆ, ಗರಿಗಳು ಬರುವಂತ ಗಟ್ಟಗಳಿದಾವಲ್ಲ 3-4 ಬರ್ತದೆ ಸ್ಟೇಜ್ ಅಲ್ಲಿ. ಆದ್ರೆ ನೀರಾವರಿ ಎಲ್ಲೆಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲಿ 1-2 ಫ್ಲಶ್ ಅಲ್ಲೇ ನಮಗೆ ಸಂಪೂರ್ಣವಾಗಿ ಗರಿಗಳು ಬಂದ್ಬಿಡ್ತದೆ. ಈ ರೀತಿ ಬಂದಾಗ ಏನಾಗುತ್ತೆ, ನಮಗೆ ಒಂದೇ ಟೈಮ್ಗೆ ಫಸಲು ಕುಯಿಲಿಗೆ ಬರುತ್ತೆ, ಎರಡನೇದು ಸಂಪೂರ್ಣವಾದ ಅವಧಿ ಆ ಗಿಡದ ಬೆಳವಣಿಗೆಗೆ ಅನುಕೂಲ ಸಿಕ್ಕಿದಾಗ ಫಸಲಿನಲ್ಲಿ ಇರುವಂತ ತೂಕ ಅಥವಾ ನಾವು ಲೀಟರ್ ವೈಟ್ ಅಂತ ಏನ್ ಹೇಳ್ತೀವಿ ಅದು ಚೆನ್ನಾಗಿರುತ್ತೆ. ಮತ್ತೆ ದಾಟ್ಕಾಳಾಗೋದಿಲ್ಲ. ಎಲ್ಲಿ ನಾವು ಬೇಸಿಗೆನಲ್ಲಿ ನೀರನ್ನ ಚೆನ್ನಾಗಿ ಕೊಡ್ತೀವಿ ಅಂತಹ ತೋಟಗಳಲ್ಲಿ ನಮಗೆ ದಾಟ್ಕಾಳಿನ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಗಂಡು ಹೂವು ಹೆಣ್ಣು ಹೂವಿನ ಪ್ರಮಾಣ ಸರಿ ಪ್ರಮಾಣದಲ್ಲಿ ಬರೋದ್ರಿಂದ ಪರಾಗಸ್ಪರ್ಶಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಏಪ್ರಿಲ್ ಮೇ ತಿಂಗಳಿನಲ್ಲಿ ನೀರಾವರಿ ನಿರ್ವಹಣೆ ಕಾಳುಮೆಣಸಿನ ತೋಟಗಳಲ್ಲಿ ಬಹಳ ಪ್ರಮುಖವಾಗಿರುತ್ತೆ. ಈ ರೀತಿ ಮಾಡಿದ್ರೆ ಅವರುಗಳಿಗೆ ಉತ್ತಮವಾದಂತಹ ಫಸಲು ಈಗ ಧಾರಣೆ ಚೆನ್ನಾಗಿರೋದ್ರಿಂದ ಅನುಕೂಲ ಕೂಡ ಆಗ್ತದೆ. ಈ ಕಾಳು ಮೆಣಸಿನ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿಗೆ ಅವರು ಸಂಪರ್ಕ ಮಾಡಬಹುದು, 9444 9330.